ಶಿವಂಪುರ ಹಟ್ಟಿ ಗುರುವಿಗೋದ ಇಟ್ಟಿ ನಿನ್ನ ಭಕ್ತಿಗೆ ದೈವ ಕೂಡಿ ಜೋಗಳಾಡಿ ಎನಗಲಾಯನ ಗುರವಿಗೆ ದೈವ ಕೂಡಿ ಜೋಗಳಾಡಿ ಎನಗಲಾಯನ ಗುರವಿಗೆ ಮದಗೊಂಡ ಗುರವಿಗೆ ದೈವ ಕೂಡಿ ಜೋಗಳಾಡಿ ಎನಗಲ್ಲ ಎನ್ನ ಗುರವಿಗೆ ಹೊಂಟೇ

ಎಚ್ಚರಾಗಿ ಎದ್ದಾನ ಮಧ್ಯರಾತ್ರಿಗೆ ಹೂವಿನ ಜಲ್ಲೆ ಹೊತ್ತ.